ಭಾರತ ಸರ್ಕಾರ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಆಭರಣಗಳು ಅದೃಷ್ಟದ ಸ್ವರೂಪ. ಆಭರಣ್ ಜ್ಯುವೆಲ್ಲರ್ಸ್, ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ ಆಭರಣ್ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ್ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ನಿಮ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಶಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. ಹ್ಯಾಶ್ಟ್ಯಾಗ್ ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರಿ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಮೆಕ್ಕೆಜೋಳ ಹಾಗೂ ಮೆಣಸಿನಕಾಯಿ ಬೇಸಾಯ, ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ನೀಲಪ್ಪ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೀಲಪ್ಪ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಎಷ್ಟೆಕರೆ ಜಮೀನು ಇರೋದು ನೀಲಪ್ಪ ಅವ್ರಿಗೆ? ಸರ್, 1 ಎಕರೆ 30 ಕ್ವಿಂಟಲ್ ಜಮೀನು ಇರುತ್ತೆ. ಏನೇನು ಬೆಳ್ಕೊಂಡಿದ್ದೀರ ತಾವು? ಸರ್, ಅಡಿಕೆ, ರಾಗಿ, ಮೆಕ್ಕೆಜೋಳ, ಮೆಣಸಿನ ಗಿಡ ಇತ್ಯಾದಿ ಬೆಳೆಗಳು ಬೆಳಿತೀವಿ ಸರ್. ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಹೇಗೆ ಬಂತು ನೀಲಪ್ಪ ಅವ್ರಿಗೆ? ಸರ್, ಕೃಷಿ ಮಾಡ್ಲಿಕ್ಕೆ ಅಂತಂದ್ರೆ ಕೃಷಿ ನಮ್ಮ ಜೀವನದ ಕಸುಬು, ಹಾಗಾಗಿ ನಾವು ಕೃಷಿ ಮಾಡ್ಲಿಕ್ಕೆ ಮುಂದಾಗಿದ್ದೀವಿ ಸರ್. ಜೋಳ ಅಂತ ಹೇಳಿದ್ರೆ ಯಾವ ರೀತಿ ಜೋಳ ಬೆಳೆದ್ರಿ, ಎಲ್ಲಿಂದ ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತಂದ್ರಿ, ಆ ಭೂಮಿನ ಯಾವ ರೀತಿ ಇದು ಮಾಡ್ಕೊಂಡ್ರಿ, ಹೇಗ್ ಬಂತು ನಿಮ್ಗೆ ಇದೊಂದು? ಸರ್, ಮೆಕ್ಕೆಜೋಳ ಹಾಕ್ಬೇಕಂತಂದ್ರೆ ಫಸ್ಟ್ ಹೊಲ ಎಲ್ಲ ಸೆದೆ ಸೆಪ್ಪೆದಂಟು ಅಂತ ಕಡ್ಡಿ ಕಣಗಳು ಇರ್ತಾವ ಅಷ್ಟು ಆರಿಸ್ಬಿಟ್ಟು ಅವನ್ನ ಒಂದ್ ಕಡೆ ಹಾಕ್ಬಿಟ್ಟು ಆಮೇಲೆ ಟ್ಯಾಕ್ಟ್ರಿ ಹೊಡಿಸ್ಕೊಂಡು ಭೂಮಿ ಅದವಾಗಿ ಮಾಡ್ಕೊಂಡು ಮಳೆ ಬಂದಂತ ಟೈಮಿಗೆ ಬೀಜ ಗೊಬ್ಬರ ತಾಕೊಂಡು ಬಿತ್ತೀವಿ ಸರ್. ಜೋಳದ ಬೀಜನ ಎಲ್ಲಿಂದ ತರ್ತೀರಿ, ಯಾವ ರೀತಿ ಗುರುತಿಸ್ಕೊಂತೀರಿ ಇದು ಉತ್ತಮವಾದ ಬೀಜ ಅಂತ, ಹೇಗೆ ಗೊತ್ತಾಗುತ್ತೆ ತಮ್ಗೆ? ಸರ್, ಅಕ್ಕ ಇಲ್ಲಿ ಕೃಷಿ ಇಲಾಖೆಗೆ ಮಾಹಿತಿ ಪಡ್ಕೊಂಡು ಕೃಷಿ ಇಲಾಖೆ ಮುಖಾಂತರ ಒಳ್ಳೆ ಪೈನಿಯರ್ ಜೋಳಕ್ಕೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತಂತ ಹೇಳ್ತಾರೆ. ಆಗ ಆ ಬೀಜಗಳು ತಂದು ಬಿತ್ತನೆ ಮಾಡ್ತೀವಿ ಸರ್. ಬಿತ್ತನೆ ಮಾಡ್ಬೇಕಾದ್ರೆ ಯಾವ ರೀತಿ ಭೂಮಿನ ಹದಗೊಳಿಸ್ಕೋತೀರಾ? ಒಂದ್ ಎರಡ್ ಕಡೆ ಮುಖಕ್ಕೂ ನಾವು ಟ್ರ್ಯಾಕ್ಟರ್ಲಿ ಕಲ್ಟಿವೇಶನ್ ಮಾಡ್ಕೊಂಡ್ಬಿಟ್ಟು ಕುಂಟೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಒಳ್ಳೆ ಮಳೆ ಬಂದಾಗ ಒಳ್ಳೆ ಭೂಮಿ ಹದವಾಗಿದ್ದಾಗ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಭೂಮಿ ಹದವಾಗಿದ್ದಾಗ ಅಂತಂದ್ರೆ ಯಾವ ರೀತಿ ಇರಬೇಕು ಜೋಳ ಬಿತ್ತಲಿಕ್ಕೆ ಭೂಮಿ? ಭೂಮಿ ಒಳ್ಳೆ ಸಮೃದ್ಧಿಗೆ ನೆಂದು ಒಳ್ಳೆ ಹದವಾಗಿದ್ದಾಗ ಬಿತ್ತಕ್ಕೆ ಅನುಕೂಲ ಆಗುತ್ತೆ. ಯಾವುದೇ ಬೀಜಗಳು ಹೋಗಕ್ಕಾಗ್ದಂಗೆ ಕ್ಲೀನ್ ಆಗಿ ಉಡ್ತಾವ ಸರ್. ಅಂದ್ರೆ ಭೂಮಿಗೆ ಯಾವ ಗೊಬ್ಬರನ ಪ್ರಾರಂಭದ ಹಂತದಲ್ಲಿ ಕೊಡೋದು ತಾವು? ನಾವು 10-20 ತಪ್ಪಿರಿ DAP ಬಿತ್ತನೆ ಗೊಬ್ಬರವನ್ನು ಬಳಸ್ತೀವಿ ಸರ್. ಯಾವ ರೀತಿ ಅಂದ್ರೆ ಭೂಮಿಗೆ ಅದನ್ನ ಮಿಶ್ರ ಮಾಡ್ತೀರಾ ಮಣ್ಣಿಗೆ? ಸರ್, ಸಾಲ್ ಹಿಡ್ಕೊಂಡು ಮೊದ್ಲು ಕಟ್ಕೊಂಡು ಸಾಲ್ ಗುಂಟೆ ಬಿತ್ಕೊಂತ ಹೋಗ್ತೀವಿ ಸರ್. ಎರಡು ಕೈಯಲ್ಲಿ ಬಿತ್ಕೊಂತ ಹೋಗಿ ಬಿತ್ತನೆ ಮಾಡ್ತೀವಿ ಸರ್. ಅಂದ್ರೆ ಜೋಳದ ಬಿತ್ತನೆ ಮಾಡ್ಬೇಕಾದ್ರೆ ಅಂತರ ಎಷ್ಟೆಷ್ಟು ಕೊಡ್ತೀರಾ ಅಂದ್ರೆ ಬೀಜನ ಬಿಸ್ತಿರೋದ? ಸರ್, ಒಂದ್ ಗೇಣು ಒಂದ್ ಚೋಟಿಗೆ ಒಂದೊಂದ ಬೀಜ ಹಾಕ್ಯಂತ ಹೋಗ್ತೀವಿ ಸರ್. ನಾವು ಬೀಜ ಹಾಕ್ಯಂತ ಹೋದಾಗ 1.5 ಅಡಿ ಅಗ್ಲ ಸಾಲ್ ಹೊಡಿಸ್ತೀವಿ. ಒಂದ್ ಗೇಣು ಒಂದ್ ಚೋಟಿಗೆ ಒಂದೊಂದು ಬೀಜ ಹಾಕ್ಯಂತ ಹೋಗ್ತೀವಿ ಸರ್. ಅಂದ್ರೆ ಬೇಸಾಯನ ಎತ್ತಿನ ಬೇಸಾಯ ಮಾಡ್ತೀರಾ ಟ್ರ್ಯಾಕ್ಟರ್ ಬೇಸಾಯ? ಎತ್ತಿನ ಬೇಸಾಯನೇ ಮಾಡ್ತೀವಿ ಸರ್. ಆದಷ್ಟು ಎತ್ತಿನಗೆ ಬಿತ್ತಕ್ಕೆ ಜಾಸ್ತಿ ಇಷ್ಟಪಡ್ತೀವಿ ಸರ್. ಅಂದ್ರೆ ಏನಕ್ಕೋಸ್ಕರ ಈಗೆಲ್ಲ ಹೆಚ್ಚು ಯಾಂತ್ರೀಕೃತ ಬೇಸಾಯ ಪದ್ಧತಿಯನ್ನು ಅನುಸರಿಸಿದರೆ ತಾವು ಎತ್ತಿನ ಬೇಸಾಯ ಮಾಡ್ತೀನಿ ಅಂತೀರಾ, ಏನಕ್ಕೋಸ್ಕರ, ಅದರ ಲಾಭ ಏನು ಅಂತ? ಸರ್ ಎತ್ತಿನ ಬೇಸಾಯದಾಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಧಿಕ ಖರ್ಚು ಕಡಿಮೆ ಮಾಡ್ಕೋಬಹುದು. ಈಗ ಟ್ರಾಕ್ಟರಿ ಮಿಷಿನ್ ಬಿತ್ತನೆಗೆ ಬಹಳಷ್ಟು ಬೀಜ ಗೊಬ್ಬರ ವೇಸ್ಟ್ ಆಗುತ್ತೆ, ದಬ್ಬ ಸುರಿಬೇಕಾಗುತ್ತೆ. ನಾವು ಮನುಷ್ಯ ಮ್ಯಾನ್ಯುವಲ್ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಅದನ್ನೆಲ್ಲ ಉಳಿಸ್ಕೋಬಹುದು. ಯಾವ ರೀತಿ ಉಳಿಸ್ಕೋಬಹುದು ಅಂತ ಅದು ಬಿತ್ತನೆ ಮಾಡೋ ಕಡೆ ನಮ್ಮ ಕೈಯಾಗೆ ಬಿತ್ತಿವಲ್ಲ, ಹಾಗಾಗಿ ಕಡಿಮೆ ಅಂತ ಸ್ವಲ್ಪ ಕಡಿಮೆ ಮಾಡ್ಕಂತ ಬಿತ್ಕೊಂತ ಹೋದಾಗ ಬೀಜ ಆಗ್ಲಿ ಗೊಬ್ಬರ ಆಗ್ಲಿ ಉಳಿಸ್ಕೋಬಹುದು. ಈ ಮಿಷಿನ್ ಅಲ್ಲಿ ಬಿತ್ತಾಗ ಏನಾಗತ್ತಪ್ಪ ಅಂತಂದ್ರೆ ಜಾಸ್ತಿ ಮಿಷಿನ್ ಒಂದಾಗ ಎಲ್ಲರ ಒಂದ್ ಎಂಡೆ ಆಗಿತ್ತು ಒಂದ್ ಕಲ್ಲು ಸಿಕ್ತಪ್ಪ ಅಂತಂದ್ರೆ ದಬ್ಬ ದಬ್ಬ ಅಲ್ಲೇ ಸುರಿದು ಬಿಡುತ್ತೆ ಬೀಜ ಗೊಬ್ಬರ. ಎಷ್ಟು ಬಾರಿ ಗೊಬ್ಬರ ಕೊಡ್ತೀರಾ ಪ್ರಾರಂಭದ ಹಂತದಿಂದ ಹೇಳೋದಾದ್ರೆ? ಪ್ರಾರಂಭದ ಹಂತದಾಗೆ ಫಸ್ಟ್ ಒಂದ್ಸರಿ ಮೇಕೆ ಜೋಳ ಹಾಕೋ ಕಡೆ ಬೀಜ ಬಿತ್ತ ಕಡೆ ಒಂದ್ಸರಿ ಹಾಕ್ತಿವಿ, ಆಮೇಲೆ ಒಂದ್ ಇಪ್ಪತ್ ಇಪ್ಪತ್ತೈದು ದಿವಸ ನಂತರ ಮತ್ತೆ ಯೂರಿಯಾ ಗೊಬ್ಬರ ಪೊಟ್ಯಾಶ್ ಅನ್ನು ಮಿಕ್ಸ್ ಮಾಡಿ ನಾವು ಗೊಬ್ಬರವನ್ನ ಹಾಕ್ತಿವಿ ಬುಡ ಬುಡಕ್ಕೆ. ಅದನಂತರ ಮತ್ತೆ ಸೂಲಂಗಿ ಹೊಡಿಯುತ್ತೆ, ವಿಷ ಹೊಡಿಯುತ್ತಲ್ಲ ಆ ಟೈಮಲ್ಲಿ ಮತ್ತೊಂದ್ಸರಿ ಹಾಕಿ ಎರಡ್ ಟೈಮ್ ಹಾಕ್ತೀವಿ ಸರ್ ನೆಲ್ ಗೊಬ್ಬರ. ಅಂದ್ರೆ ಜೋಳ ಎಷ್ಟು ದಿನ ನಂತರವಾಗಿ ಮೊಳಕೆ ಹೊಡಿಯುತ್ತೆ ಅಂತ? ಅದು ಜೋಳ ಸುಮಾರು ಒಂದ್ 8-9 ದಿವಸಕ್ಕೆ ಎಲ್ಲ ಸಾಲೇರಿ ಕಾಣಿಸ್ತತಿ ಜೋಳ. ಏನ್ ಮಾಡ್ತೀರಾ ಪ್ರಾರಂಭದ ಹಂತದಲ್ಲಿ? ಅದೇ ಪ್ರಾರಂಭದ ಹಂತದಾಗೆ ಒಂದು 15-20 ದಿವಸ ಆದ್ಮೇಲೆ ನಾವು ಕುಂಟೆಗಳನ್ನು ಎತ್ತಿನ ಮುಖಾಂತರ ಕುಂಟೆಗಳನ್ನು ಓಡಿಸ್ತೀವಿ. ಕುಂಟೆಯನ್ನು ಓಡಿಸಿದಾಗಿ ಆಮೇಲೆ ಒಂದು ಇನ್ನೊಂದು ಸರಿ ಮತ್ತೆ ಒಂದ್ 2-3 ಟೈಮ್ ಕುಂಟೆ ಓಡಿಸ್ಬಿಟ್ಟು ಆಮೇಲೆ ಅದನಂತರ ಮ್ಯಾನ್ಯುವಲ್ ಆಗಿ ಮನುಷ್ಯನ್ನು ಹಚ್ಚಿ ಕಳೆಯನ್ನು ತೆಗಿತೀವಿ. ಕಳೆಯನ್ನು ತೆಗೆದು ಕೆಲಸ ಮಾಡಿಸ್ತೀವಿ. ಅಂದ್ರೆ ಕಳೆ ಇದ್ರೆ ಜೋಳಕ್ಕೆ ತೊಂದರೆ ಅಂತಾನಾ? ಹ್ಮ್ ಸರ್ ತೊಂದ್ರೆ ಸರ್, ಯಾಕೆಂದ್ರೆ ನಾವು ಹಾಕಿದಂತ ಗೊಬ್ಬರ ಹುಲ್ಲಿಗೆ ಹಾಕ್ತಂಗ ಬಿಡುತ್ತೆ ಅದಕ್ಕೋಸ್ಕರ. ಅಂದ್ರೆ ಎಷ್ಟು ಬಾರಿ ಕಳೆಯನ್ನ ತಾವು ತಗ್ಸೋದು? ಒಂದೇ ಸರಿ ಸರ್ ತಗ್ಸೋದು, ಒಂದೇ ಸರಿ ತಗ್ಸಿ ಇದ್ ಮಾಡಿಬಿಡ್ತೀವಿ. ನಂತರವಾಗಿ ಜೋಳ ಸ್ವಲ್ಪ ಹಂತ ಹಂತ ಬಂದಂಗೆ ಆ ಲದ್ದಿ ಉಳಿದ ಕಾಟ ಅಂತ ಕಳ್ಪಟ್ವಿ, ಬೇರೆ ಬೇರೆ ಉಳಿದ ಬಾಧೆ ಆಗಿರ್ಬೋದು ಮತ್ತೆ ರೋಗದ ಬಾಧೆನ ನೋಡಬಹುದು, ನೀವೇನೇನು ಕ್ರಮಗಳನ್ನ ಕೈಗೊಂಡ್ರಿ? ಸರ್ ಅಂತದ್ದು ತುಂಬಾನೇ ಮಳೆಗಾಲ ಎಲ್ಲ ಅತಿ ಮಳೆ ಬಂದಂತ ಟೈಮ್ಗೆ ಏನಾಗಲ್ಲ, ಮಳೆ ಇಲ್ದಂತ ಟೈಮ್ಗಳಿಗೆ ಏನಾಗುತ್ತಪ್ಪ ಅಂದ್ರೆ ಹುಳುಗಳ ಕಾಟ ಜಾಸ್ತಿ ಆಗುತ್ತೆ, ಆ ಸೊಳ್ಳೆನೆಲ್ಲ ತಿಂದ್ಬಿಟ್ಟು ಅಂತವೆಲ್ಲ ನಮ್ಮ ರೈತರು ಬೆಳೆದಂತ ಬೆಳೆಗಳನ್ನ ಆ ಹುಳುಗಳು ಹಾನಿ ಮಾಡ್ಕೊಳಕ್ಕೆ ಒಳಗಾಗ್ತವೆ. ಅಂತ ಟೈಮಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಕೃಷಿ ಇಲಾಖೆಯನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರನ್ನು ಸಂಪರ್ಕಿಸಿ ಏನ್ ಅಂತಂದ್ರೆ ಔಷಧಿಯನ್ನು ಕೊಡ್ತಾರೆ, ಅದನ್ನು ವಾರದಾಗ 2-3 ಟೈಮ್ ಸಿಂಪಡಣೆ ಮಾಡ್ರಿ ಅಂತಂದು ಹೇಳ್ತಾರೆ. ಅದ್ರ ಪ್ರಕಾರ ನಾವು ಸಿಂಪಡಣೆ ಮಾಡಿ ರೋಗವನ್ನು ತಡೆಗಟ್ಟುತ್ತೀವಿ. ಸರ್ ಯಾವ್ಯಾವ್ದು ಸಿಂಪಡಣೆ ಮಾಡಿದ್ರೆ ಉತ್ತಮ ಅಂತ ತಾವ್ ಹೇಳೋದು? ಸರ್ ಅವ್ರು ಔಷಧಿ ಕೊಡ್ತಾರೆ ಸರ್, ಒಂದು 2-3 ಪುಡೆ ಕೊಡ್ತಾರೆ, ಪುಡೆ ಪಟ್ನ ಕೊಟ್ಟು ಆ ಔಷಧಿ ಸ್ಪ್ರೇ ಮಾಡ್ರಿ ಅಂತ ಹೇಳ್ತಾರೆ. ಅದು ಸ್ಪ್ರೇ ಮಾಡಿದಾಗ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಸರ್. ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಎಷ್ಟು ದಿನಕ್ಕೊಂದ್ಸರಿ ಸ್ಪ್ರೇ ಕೊಡ್ತೀರಾ? ಸರ್ ಅಂತ ಹುಳ ಬಿದ್ದಂತ ಸಂದರ್ಭದಾಗ ನಾವು ವಾರದಲ್ಲೇ 3 ಟೈಮ್ ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರೆ ಜೋಳಕ್ಕೆ ಹುಳ ಬಿದ್ದಿದೆ ಅಂದ್ರೆ ರೋಗಕ್ಕೆ ಪ್ರಾರಂಭವಾಯಿತು ಅಂತ ಲಕ್ಷಣಗಳು ಏನೇನು ಗೊತ್ತಾಗುತ್ತೆ ತಮಗೆ? ಸರ್ ಅದು ಜೋಳಕ್ಕೆ ಹುಳ ಬಿದ್ದ ನಾವು ಜೋಳದ ಹತ್ರ ಹೊಲದ ಹತ್ರ ಹೋದಾಗ ಹೊಲದ್ದು ಹೋಗಿಬಿಟ್ಟು ನೋಡಿದಾಗ ಸುಳೆಗೆ ಗರೆನೆಲ್ಲ ತಿಂದು ಹುಳುಗಳು ಏತು ಆ ತರದ್ದು ಸಿಂಪ್ಟಮ್ಸ್ ಸಿಗುತ್ತೆ ನಮಗೆ ಎಲ್ಲ ನೋಡಿದಾಗ. ಅವಾಗ ನಮಗೆ ಗೊತ್ತಾಗುತ್ತಲ್ಲ ಹುಳಗಳು ಬಿದ್ದ ಜೋಳಕ್ಕೆ ಅಂತಂದೇಳಿ ಗೊತ್ತಾಗುತ್ತೆ ಸರ್. ಅಂದ್ರೆ ಈ ಜೋಳಕ್ಕೆ ಹುಳ ಏನಕ್ಕೋಸ್ಕರ ಬರುತ್ತೆ ಅಂತ ತಾವ್ ಹೇಳೋದು, ಯಾವ ಒಂದು ಕಾರಣಕ್ಕೋಸ್ಕರ? ಸರ್ ಮಳೆ ಬರದೇ ಇದ್ದಂತ ಸಂದರ್ಭದಾಗೆ ಬೇಗ ಹುಳುಗಳು ಅಟ್ಯಾಕ್ ಮಾಡ್ತಾವ ಹೊಲಗಳಲ್ಲಿ. ಅಂದ್ರೆ ನಿಮ್ ಪ್ರಕಾರವಾಗಿ ಜಾಸ್ತಿ ಮಳೆ ಬಂದಿದ್ಕೋಸ್ಕರವಾಗಿ ಈ ರೀತಿ ಅಂತಾನ ಪ್ರತಿ ಬಾರಿನೂ ಇಷ್ಟು ರೋಗಗಳು ಕಾಣ್ತಾವ? ಸರ್ ಇಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಭೂಮಿಯ ಫಲವತ್ತತೆ ಎಲ್ಲ ಕಡಿಮೆ ಆಕೆಂತ ಬಂದು ಅದು ಭೂಮಿನೇ ಫಲವತ್ತತೆ ವಿಷಯವಾಗಿ ಆತರ ಬೆಳೆಗಳು ಕುಂಠಿತಗೊಳ್ತ ಸರ್. ಅದಕ್ಕೆ ತಾವೇನೇನು ಒಂದು ಕ್ರಮಗಳನ್ನ ಇದ್ ಮಾಡ್ಕೊಂಡಿದ್ದೀರಾ, ತಾವು ಅಳವಡಿಸ್ಕೊಂಡಿದ್ದೀರಾ? ಸರ್ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಇಲ್ಲಿ ಕೊಟ್ಟಿಗೆ ಗೊಬ್ಬರಗಳೆಲ್ಲ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಇದು ಬಿತ್ತನೆ ಒಳ್ಳೆ ಫಸಲು ಒಳ್ಳೆ ಫಲವತ್ತತೆಯಿಂದ ಕೂಡಿರುತ್ತೆ. ಆದ್ರೆ ಇಲ್ಲಿ ದನಗಳು ಕರುಗಳ ಸಂಖ್ಯೆ ಅತಿಹೆಚ್ಚವಾಗಿ ಕಡಿಮೆ ಆಗ್ತಾ ಬರ್ತದೆ ಸಂತತಿ, ಹಂಗಾಗಿ ಎಲ್ಲ ಯಂತ್ರೋಪಕರಣದಿಂದ ಬಳಸೋದ್ರಿಂದ ಎಲ್ಲ ಈ ತರ ಮುಂದುವರ್ಕೊಂಡು ಹೋಗ್ತದೆ ಸರ್. ಜೋಳದ ತೆನೆ ಸಮಯದಲ್ಲಿ ಯಾವ ಒಂದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತೀರಿ? ಸರ್ ನವಕರನ್ನು ಅಡ್ಮೀರ್ ಅಂತ ಬರುತ್ತೆ ಅವೆಲ್ಲ ಅಂತವ ಸ್ಪ್ರೇ ಮಾಡ್ತೀವಿ ಸರ್. ಅಂದ್ರೆ ತೆನೆ ಬರೋ ಸಂದರ್ಭದಲ್ಲಿ ಎಷ್ಟು ದಿನದ ನಂತರವಾಗಿ ತೆನೆ ಬರಕ್ ಪ್ರಾರಂಭವಾಗುವುದು? ಸಾರು ಒಂದು 90 ದಿವಸ ನಂತರ ತೆನೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ತೆನೆಗೂ ಯಾವ್ದಾದ್ರು ರೋಗಗಳು ಕಾಣಬಹುದಾ? ಹೌದು ಸರ್, ಅದಕ್ಕೂ ಯಥೇಚ್ಛವಾಗಿ ಹುಳುಗಳು ಕಾಟ ಸಂಧಿ ಒಳಗೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಹುಳ ಎಲ್ಲ ತಿನ್ನುವಂತದ್ದು ನಾವು ಕಾಣ್ತೀವಿ ಸರ್. ಅದು ಕಾಣಬಾರ್ದು ಅಂತಂದ್ರೆ ಮುಂಜಾಗ್ರತವಾಗಿ ಏನಾದ್ರು ಒಂದು ಏನ್ ಮಾಡ್ಕೊಂಡಿದ್ರಿ? ಏನಿಲ್ಲ ಸರ್, ಅದಕ್ಕೆ ಏನಿಲ್ಲ, ಔಷಧಿ ಹೊಡಿಬೇಕು ಅಂತ ಟೈಮ್ನಾಗ ಔಷಧಿ ಹೊಡಿಬೇಕು. ಮಳೆ ಚೆನ್ನಾಗಿ ಬಂದ್ರೆ ಎಲ್ಲ ಹುಳ ಎಲ್ಲ ಉದುರೋಗ್ತವೆ, ಇಲ್ಲಪ್ಪ ಮಳೆ ಇಲ್ಲಪ್ಪ ಅಂದ್ರೆ ಮತ್ತೆ ಹುಳ ಮಿತ್ಕೊಂತವೆ. ಒಟ್ಟಿನಲ್ಲಿ ಜೋಳನ ಯಾವ ರೀತಿ ನಿರ್ವಹಿಸ್ತೀರಾ ಅಂತ ಹೇಳಿದಾರೆ? ಜೋಳ ಸರ್ ನಿರ್ವಹಿಸೋದಂತಂದ್ರೆ ನಾವು ಬೆಳೆದಂತ ಫಸಲು ನಮಗೆ ಸಿಕ್ತಾಗ್ಲೆ ಲೆಕ್ಕಕ್ಕೆ ಅಂತಂದು ನಾವು ಇದು ಸರ್. ಈ ವರ್ಷ ನೋಡ್ರಿ ಎಲ್ಲ ಅತಿ ಹೆಚ್ಚು ಮಳೆಯಾಗಿ ಒಂದು ಏನು ಒಂದ್ 15-20 ಸಾವಿರ ಒಂದ್ ಎಕರೆ ಖರ್ಚು ಮಾಡಿರ್ತೀವಿ. ಆ ಖರ್ಚು ಸಹ ಬರದಂತ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಆಗಿದೆ ಮಳೆ ಯಥೇಚ್ಛವಾಗಿ. ಖರ್ಚಿನ ಬಗ್ಗೆ ಹೇಳಿದ್ರೆ ಎಷ್ಟು ಖರ್ಚು ಬೀಳಬಹುದು ಒಂದ್ ಎಕರೆಗೆ ಜೋಳ? ಸರ್ ಒಂದ್ ಎಕರೆ ಒಂದ್ 20,000 ರೂಪಾಯಿ ಖರ್ಚು ಮಾಡ್ತೀವಿ ಸರ್. ಇಳುವರಿ ಬಗ್ಗೆ? ಇಳುವರಿ ಹೆಚ್ಚು ಕಡಿಮೆ ಒಂದು ಚೆನ್ನಾಗಿ ಬಂತಪ್ಪ, ಮಳೆ ಎಲ್ಲ ಚೆನ್ನಾಗಿ ಸಮೃದ್ಧಿ ಬಂದು ಯಾವ್ದೇ ರೋಗ ರುಜಿನಗಳು ಇಲ್ದ ಬಂದಂಗ ಅಂತ ಬಂದ್ರೆ ಒಂದ್ ಎಕರೆಗೆ ಒಂದ್ 35 ಕ್ವಿಂಟಲ್ ಜೋಳ ತೆಗೀತಿ ಸರ್. ಅವಾಗ ನಮಗೆ ಖರ್ಚು ತೆಗೆದು ಒಂದ್ 10,000-12,000 ರೂಪಾಯಿ ದುಡ್ಡು ಉಳಿಸ್ತೀವಿ. ಅಂದ್ರೆ ಅದರಿಂದ ಕಡಿಮೆ ಲಾಭ ಗಳಿಸ್ತಿರಲ್ಲ, ನಿಮಗೆ ಬೇರೆ ಬೆಳಿಬೇಕು ಅನ್ಸಿಲ್ವಾ? ಇಲ್ಲ ಸರ್, ಅದಕ್ಕೆ ಇಲ್ಲೆಲ್ಲ ಜನಗಳು ಆಲ್ಮೋಸ್ಟ್ ಇಡೀ ಊರಲ್ಲೇ ಜೋಳದ ಒಂದು ಇದ್ರಿಂದ ಬೇರೆ ಮಾಡಕ್ಕೆ ಅನುಕೂಲ ಆಗಲ್ಲ ಸರ್. ಈಗ ಬೇರೆ ಧಾನ್ಯಗಳು ಬೆಳಿಬೇಕಪ್ಪ ಅಂತಂದ್ರೆ ಅಕ್ಕಪಕ್ಕದವರೆಲ್ಲರೂ ಒಂದೇ ತರದ ಬೆಳಕಂದಾಗ ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ. ಇಲ್ಲದ್ರೆ ಈ ಬೇರೆ ಹಕ್ಕಿ ಪಕ್ಷಿಗಳು ಎಲ್ಲ ತಿಂದು ಎಲ್ಲ ಹಾಳು ಮಾಡಿ ಹೋಗ್ತವೆ. ಜೋಳಕ್ಕೆ ಕೆಲವೊಂದು ಕೀಟಗಳ ಬಾಧೆ ಜೊತೆಗೆ ಹಕ್ಕಿ ಪಕ್ಷಿಗಳದೆಲ್ಲ ನಿರ್ವಹಣೆ ಅಂದ್ರೆ ಅದು ಕಷ್ಟ ಆಗುತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತೀರಾ? ಸರ್ ಅಂತ ಸಂದರ್ಭ ಬಂದಾಗ ನಾವೇ ಮಾಡ್ತೀವಪ್ಪ ಅಂದ್ರೆ ಪಟಾಕಿ ಹಚ್ಚಿ ಅವುಗಳನ್ನ ಹೊಡ್ಸಂತ ವ್ಯವಸ್ಥೆಯನ್ನು ಮಾಡ್ಕೊತೀವಿ ಸರ್. ಅವಾಗ ಅದ್ರದ್ದು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಮೆಣಸಿನ ಗಿಡ ಕೂಡ ಮಾಡಿದೀನಿ ಅಂತ ಹೇಳಿದ್ರೆ ಅದನ್ನ ಎಷ್ಟು ಮಾಡಿದಿರಿ ಸರ್? ನಾವು ಇದು ನಮ್ದಿರೋದು ಸ್ವಂತ ಕ್ಯಾಸ್ಟ್, ಬೇರೆ ಜಮೀನುಗಳು ನಾವು ಮಿಟ್ಟ ಕೋರು ಈ ತರ ಇಟ್ಕೊಂಡು ಮಾಡಿಸ್ತೀವಿ. ಅವು ಏನಪ್ಪ ಅಂತ ಅಂದ್ರೆ ನಾವು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮೆಣಸಿನ ಗಿಡ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ಹಚ್ಚಿದ್ರೆ ಜೂನ್ ತಪ್ಪಿರ ಜುಲೈ ತಿಂಗಳಿಗೆ ಆಗಸ್ಟ್ ತಿಂಗಳಿಗೆ ಕಟಾವಿಗೆ ಬರುತ್ತೆ. ಅಂತ ಟೈಮಾಗೆ ಅದು ನಾವು ಕಟಾವ್ ಮಾಡ್ತೀವಿ ಮೆಣಸಿನ ಗಿಡನ. ಯಾಕೆ ಆ ಸಮಯ ಆಯ್ಕೆ ಮಾಡ್ಕೊಂಡಿದ್ರಿ ಏಪ್ರಿಲ್ ಮೇ ನಲ್ಲಿ? ಏಪ್ರಿಲ್ ಮೇ ನಲ್ಲಿ ಹಾಕಿದ್ರೆ ನಮಗೆ ಒಳ್ಳೆ ಜೂನ್ ಜುಲೈ ಟೈಮಿಗೆ ಯಾವುದೇ ಬೇರೆ ಕಡೆ ಮೆಣಸಿನಕಾಯಿ ಬೆಳೆಯೋದಿಲ್ಲ, ನಮಗೆ ಒಳ್ಳೆ ಲಾಭದಾಯಕವಂತ ಕೃಷಿ ಮಾಡಿದ್ರೆ ನಮಗೆ ಲಾಭ ಬರುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನಾವು ಆ ಟೈಮಾಗಲೇ ಮೆಣಸಿನ ಗಿಡ ನಾಟಿ ಮಾಡ್ಲಿಕ್ಕೆ ಮಾಡ್ಕೊತೀವಿ. ಎಷ್ಟು ಹಾಕಿದ್ರೆ ಮೆಣಸಿನ ಗಿಡ ಸರ್? ನಾವು ಹೋದ ವರ್ಷ ಈ ವರ್ಷ 1.5 ಎಕರೆಗೆ ಹಾಕಿದ್ವಿ. 1.5 ಎಕರೆ ಹಾಕಿ ಏನಿಲ್ಲ ಅಂತಂದ್ರು ಒಂದು 60-70 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ. ನಂತರ ಮಳೆ ಹಿಡ್ಕೊಂಡು ಒಂದು ಏನೇನು ಇಲ್ಲದ ರೀತಿ ಹಾಳಾಗೋಯ್ತಿ. ಎಲ್ಲಿಂದ ತಂದ್ರಿ ಮೆಣಸಿನ ಗಿಡಗಳನ್ನ? ಮೆಣಸಿನ ಗಿಡ ನಾವು ಸರ್ ಮಾಯಿಕೊಂಡದಿಂದ ತರ್ತೀವಿ. ಒಂದು ರೂಪಾಯಿಗೆ ಒಂದು ಸಸಿ ತರ್ತೀವಿ. ಸಸಿ ತಂದು ನಾವು 2 ಅಡಿ ಒಂದೊಂದು ನಾಟಿ ಮಾಡ್ಕೊಂತ ಹೋಗ್ತೀವಿ ಸರ್. ನಾಟಿ ಮಾಡ್ಕೊಂತ ಹೋಗಿ 2 ಅಡಿ 2.5 ಅಡಿ ಅಗಲ ಸಾಲು ಹೊಡೆಸ್ತೀವಿ. ಆ ತರ ಎಲ್ಲ ಮಾಡ್ತೀವಿ ಸರ್. ಎಷ್ಟು ಆಗ್ತೀರಾ ಒಂದ್ ಎಕರೆಗೆ, ಎಷ್ಟು ಗಿಡಗಳು ಕೂರಿಸ್ತೀರಾ ಸರ್? ಒಂದ್ ಎಕರೆಗೆ 8,000 ಸಸಿಯನ್ನು ನೆಡ್ತೀವಿ ಸರ್. ಒಂದ್ ಎಕರೆಗೆ ಸಸಿ ನೆಟ್ಟು ಅದಕ್ಕೆ ಫಸ್ಟ್ ಗೆ ನಡ ಕಡೆ ಸ್ವಲ್ಪ DAP ಗೊಬ್ಬರವನ್ನು ತಳಕ ಹಾಕ್ಬಿಟ್ಟು ನಾವು ಹಚ್ಚಿದಾಗ ಒಳ್ಳೆ ದಷ್ಟಪುಷ್ಟವಾಗಿ ಬರ್ತಾವ ಅಂತಂದು ಆತರ ಬೆಳಿತೀವಿ ಸರ್. ಅದಕ್ಕೇನು ಕೊಟ್ಟಿಗೆ ಗೊಬ್ಬರ ಕೊಡಲ್ಲ? ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಸರ್. ಕೊಟ್ಟಿಗೆ ಗೊಬ್ಬರ ರೇಟ್ ಜಾಸ್ತಿ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕೊಡಕ್ ಆಗಲ್ಲ ಸರ್. ಮೆಣಸಿನ ಗಿಡಕ್ಕೆ ಬರ್ತಕ್ಕಂತ ರೋಗಗಳು ಸರ್? ಅದಕ್ಕೆ ಮುಟ್ರು ಅರ್ಶನ ರೋಗ, ಆಮೇಲೆ ಹುಳುಗಳು ಬಾಧೆ, ಬಹಳ ಗಿಡಗಳ ಒಂಥರ ಮುಟ್ರ ಆದಂಗ ಆಗೋದು, ಎಲೆನೆಲ್ಲ ಸುಕ್ಕಟ್ಟೋದು, ಈ ತರ ಬಹಳ ರೋಗಗಳು ಬರ್ತವೆ ಸರ್. ಆದ್ರೂ ನಾವು ಔಷಧಿ ಕೃಷಿ ಇಲಾಖೆ ಸಹಾಯ ಪಡ್ಕೊಂಡ್ಬಿಟ್ಟು ಇಲ್ಲಿ ದೇವರಳ್ಳಿ ಸಿಗಲ್ಲ ಅದು ಔಷಧಿಗಳು, ಅದಕ್ಕೆ ಹೋಗಿ ಚನ್ನಗಿರಿಯಲ್ಲಿ ಹೋಗಿ ತಕೊಂಡ್ಬಂದು ಔಷಧಿ ಸಿಂಪಡಿಸ್ತೀವಿ ಸರ್. ಯಾವ್ದು ಮೆಣಸಿನ್ಕಾಯಿ ಹಾಕಿರೋದು ತಾವು? ಸಾವ್ ಸಿತಾರ ಸರ್. ಏನಕ್ಕೋಸ್ಕರ ಅದು? ಯಾವ್ದು ಒಂದು ಉಪಯೋಗ ಏನು ಅದ್ರದ್ದು ಸರ್? ಅದು ಸಾಂಬಾರಿಗೆ ಬರುತ್ತೆ, ಮೆಣಸಿಗೆ ಬೋಂಡಕ್ ಬರುತ್ತೆ, ಚಟ್ನಿ ಮಾಡ್ಲಿಕ್ಕೆ ಬರುತ್ತೆ, ಪ್ರತಿಯೊಂದಕ್ಕೂ ಬರುತ್ತೆ ಹಸಿ ಮೆಣಸು. ಎಷ್ಟು ಇಳುವರಿ ಬಂತು ತಮ್ಗೆ 1.5 ಎಕರೆಯಲ್ಲಿ ಸರ್? ಈ ವರ್ಷ ಎಲ್ಲ ಕುಂಠಿತಗೊಂಡ ಸರ್. ಈ ವರ್ಷ ಏನು ಇಳುವರಿ ಅಂತ ಹೇಳಬೇಡ್ರಿ, ಎಲ್ಲ ನೆಲ ಕಚ್ಚು ಇದೀವಿ ಈ ಮಳೆ ಕಾಟಕ್ಕೆ. ಹೋದ ಬಾರಿ ಬೆಳೆಯಲ್ಲಿ ಎಷ್ಟು ಬಂತು? ಹೋದ ಸಲ ಬೆಳೆಯಲ್ಲಿ ಒಳ್ಳೆ ಚೆನ್ನಾಗಿ ಒಂದು ಏನಿಲ್ಲ ಅಂತಂದ್ರೆ 1 ಎಕರೆಗೆ 100,000 ಗಟ್ಟಲೆ ಆದಾಯವನ್ನು ಪಡ್ಕೊಂಡ್ವಿ. ಆದ್ರೆ ಈ ವರ್ಷ ಆತರ ಆಗ್ಲಿಲ್ಲ ಸರ್. ಅಂದ್ರೆ ಎಷ್ಟು ಅಂದ್ರೆ ಖರ್ಚು ಕಳೆದ ಎಷ್ಟು ಉಳಿತು, ಖರ್ಚು ಎಷ್ಟಾಗುತ್ತೆ ಒಂದ್ ಮೆಣಸಿನಕಾಯಿ ಗಿಡ 1 ಎಕರೆಗೆ ಬೆಳಿಲಿಕ್ಕೆ ಸರ್? 1 ಎಕರೆಗೆ ಏನಿಲ್ಲ ಅಂತಂದ್ರೆ 40-50 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸರ್. 1 ಎಕರೆಗೆ ಒಂದು ಫಸ್ಟ್ ಗೆ ಸಸಿ ತಂದಟ್ಟು ಅದಕ್ಕೆ ಒಂದು 15 ದಿವಸ ಹತ್ತು ಕೊಟ್ಟೆ, ಮತ್ತೆ ಕುಂಟೆ ಹೊಡೆಸಿ ಮತ್ತೆ ಅದಕ್ಕೆ ಒಂದು 4-5 ಟೈಮ್ ಗೊಬ್ಬರ ಹಾಕ್ತೀವಿ ಸರ್. 15-20 ದಿವಸಕ್ಕೊಂದ್ಸರಿ ಮತ್ತೆ 8-10 ದಿವಸಕ್ಕೊಂದ್ಸರಿ ಔಷಧಿ ಸ್ಪ್ರೇ ಮಾಡ್ತೀವಿ. ಈ ತರ ಎಲ್ಲ ಮಾಡಿ ಮಾಡ್ತೀವಿ ಸರ್. ಖರ್ಚು ಎಷ್ಟು ಬೀಳುತ್ತೆ ಅಂತ? 50,000 ಬೀಳುತ್ತೆ. ಲಾಭ ಎಷ್ಟು ಬರುತ್ತೆ ಸರ್? ಬಂದ್ರೆ ಮೆಣಸಿನಕಾಯಿ ಎಲ್ಲರ ರೇಟ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ಸರ್ ಉಳ್ಕತಿವಿ ಸರ್. ಒಂದು 20-25 ರೂಪಾಯಿ ನಮಗಿಂತ ಈ ತರ ರೇಟ್ಗಳು ಆ ಟೈಮಲ್ಲಿ ಸಿಕ್ಕರೆ ನಮಗೆ ಏನಿಲ್ಲ ಅಂತಂದು ಖರ್ಚು ಆಗೋದು. ಹೆಚ್ಚು ಕಡಿಮೆ ಎಕರೆಗೆ 60,000-70,000 ಹಿಂಗೆ ಉಳಿಸ್ಕೊಳ್ಳೋಂತ ವ್ಯವಸ್ಥೆ ಆಗುತ್ತೆ. ಒಂದೊಂದು ಟೈಮ್ ನಮ್ದು ಕೈಯಿಂದ ಮಾಡಿರೋ ಖರ್ಚು ಸಹ ತೆಗಿಲಿಲ್ಲದಂಗೆ ಹಾಳಾಗೋಗ್ತೀವಿ ಸರ್ ರೈತರು. ನಾವು ಎಲ್ಲೆಲ್ಲಿ ಕೊಡ್ತೀರಾ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ಇಲ್ಲೇ ಚನ್ನಗಿರಿಗೆ ನಮ್ಮ ದೇವರಳ್ಳಿಗೆ ಇಲ್ಲೇ ದೇವರಳ್ಳಿಗೆ ಕೊಡ್ತೀವಿ. ಇಲ್ಲಿಲ್ಲಪ್ಪ ಅಂತಂದ್ರೆ ದಾವಣಗೆರೆ ಶಿವಮೊಗ್ಗಕ್ಕೆ ಆಟದ ಮುಖಾಂತರ ಹಾಕೊಂಡು ಹೋಗಿ ಮಾರಾಟ ಮಾಡ್ಕೊಂಡ್ ಬರ್ತೀವಿ ಸರ್. ಕೂಲಿ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ಕೋತೀರಾ ತಾವು ಸರ್? ಕೂಲಿ ಒಂದು 200-250 ರೂಪಾಯಿ ಗಟ್ಲೆ ಹೆಣ್ ಮಕ್ಳಿಗೆ ಕೂಲಿ ಕೊಡ್ತೀವಿ. ಗಂಡ್ ಮಕ್ಳಿಗೆ 600-700 ರೂಪಾಯಿ ಗಂಡ್ ಮಕ್ಳಿಗೆ ಕೂಲಿ ಕೊಡ್ತೀವಿ. ಈ ತರ ಕೂಲಿ ಕೊಟ್ಟು ಕರ್ಕೊಂಬಂದು ಮೆಣಸಿಗೆ ಕೆಲಸ ಮಾಡಿಸ್ತೀವಿ ಸರ್. ಅಂದ್ರೆ ಮೆಣಸಿನ ಗಿಡನ ಮಾಡಿ ಅಂದ್ರೆ ಫಸಲು ಬಂದಾಗ ಮಾರಾಟ ಮಾಡ್ತೀನಿ ಅಂತ ಅಂದ್ರಲ್ಲ, ನಿಮಗೆ ಯಾವ ಊರಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಯಾವ ರೀತಿ ತಿಳ್ಕೊತೀರಾ? ತಮಗೆ ಇಳುವರಿ ಬಂದ ನಂತರವಾಗಿ ಲಾಭಕ್ಕೋಸ್ಕರ ಮಾಡೋದಾದ್ರೆ ಸರ್? ಮಾಡೋದಾದ್ರೆ ಮಾರ್ಕೆಟ್ ನಾವು ಇಲ್ಲಿ ನಮ್ಮ ದಾವಣಗೆರೆ ಮಾರ್ಕೆಟ್ ಕೇಳ್ಕೊಂಡ್ಬಿಟ್ಟು ನಾವು ಇಲ್ಲಿ ಮಾರಾಟ ಮಾಡಕ್ಕೆ ಮುಂದಾಗ್ತೀವಿ ಸರ್. ಅಂದ್ರೆ ಲೋಕಲ್ ಅಲ್ಲಿ ಬೆಳೆದ್ರೆ ಸ್ವಲ್ಪ ಕಡಿಮೆ ಕೇಳ್ತಾರೆ, ಔಟ್ ಸೈಡ್ ಸ್ವಲ್ಪ ಜಾಸ್ತಿ ಕೇಳ್ತಾರೆ, ಯಾವ ಮಾರ್ಕೆಟ್ ಅಲ್ಲಿ ತಮ್ಗೆ ಹೆಚ್ಚು ಒಂದು ಬೆಲೆ ಕೊಡ್ತಕ್ಕಂಥದ್ದು? ನಮಗೆ ಇಲ್ಲೇ ನಮ್ಮ ದಾವಣಗೆರೆ ಹತ್ರದಾಗೆ, ನಾವು ಎಲ್ಲಿ ದೂರ ಹೋಗಲ್ಲ ರೈತರು, ಇಲ್ಲೇ ದಾವಣಗೆರೆಗೆ ಹೋಗ್ತಿವಿ. ಇಲ್ಲೇ ನಮಗೆ ಒಳ್ಳೆ ರೇಟ್ ಸಿಕ್ಕಾಗ ಇಲ್ಲೇ ಕೊಟ್ಟು ಬರ್ತೀವಿ. ಒಂದ ಪಟ್ಟು ಮೆಣಸಿನಕಾಯಿ ರೇಟ್ ಇಲ್ದಾಗ ಅಲ್ಲೇ ನಾವು ತಗಂದ್ರೆ ಹೋಗಿರೋ ಆಟಕ್ಕೂ ಬಾಡಿಗೆ ಆಗದಂತ ಸಂದರ್ಭದಾಗ ಅಲ್ಲೇ ಸುರಿದು ಮನೆಗೆ ಬಂದಿವಿ ಸರ್. ಈಗೆಲ್ಲ ಗೋಡೌನ್ ಗಳೆಲ್ಲ ಮಾಡ್ಕೊಂಡಿದ್ದಾರೆ, ಶೀತಲೀಕರಣ ಅದೆಲ್ಲ ಇಟ್ಕೊಂಡು ತರದ ಆತರದ ಯಾವ್ದು ವ್ಯವಸ್ಥೆ ನೀವು ಮಾಡಿಲ್ಲ ಸರ್? ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಂತಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿತ್ತು ಅಂತಂದು ಹೇಳ್ತಿದ್ರು ನಮ್ ಮೊನ್ನೆ ಮೀಟಿಂಗ್ ಮಾಡಿದಾಗ. ನೋಡ ಆತರ ಇಲ್ಲರೆ ಕೋಲ್ಡ್ ಸ್ಟೋರೇಜ್ ಆದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಚಿಂತೆ ಮಾಡ್ತೀವಿ. ರಾಗಿ ಕೂಡ ಬೆಳೆದಿದ್ದೀರಾ, ಯಾವ್ದ್ರ ಬಗ್ಗೆ ಹೇಳ್ತೋದ್ರೆ ಸರ್? ರಾಗಿ ಬೆಳಿತೀವಿ ಸರ್, ರಾಗಿ ಬೆಳಿತೀವಿ. ಕಟಾವು ಮಾಡ್ಲಿಕ್ಕೆ ಈಗೆಲ್ಲ ಬಹಳ ಖರ್ಚು ಬರೋದ್ರಿಂದ ರಾಗಿ ಕಡಿಮೆ ಬೆಳೆಯಾಗಿ ಬೆಳೆಯಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ 1 ಎಕರೆಗೆ ಏನಿಲ್ಲ ಅಂತಂದ್ರು 15,000 ರೂಪಾಯಿಯನ್ನು ಕೇಳ್ತಾರೆ ಕೊಯ್ಲಿಕ್ಕೆ ಜನಗಳು. ಅದಕ್ಕೋಸ್ಕರ ರಾಗಿ ಏನ್ ಮಾಡ್ತೀವಿ ಅಂದ್ರೆ ಮಿಷಿನ್ ಮುಖಾಂತರ ಕಟಾವು ಮಾಡಿಸಿದ್ರೆ ಎಲ್ಲ ಉದುರು ಹೋಗ್ತವೆ, ಮಿಷಿನ್ ಆಗೆಲ್ಲ ನೆಲಕ್ಕೆ ಭೂಮಿಗೆಲ್ಲ ಹಾಳಾಗಿ ಹೋಗ್ತವೆ. ಅಂತ ಸಂದರ್ಭದಾಗಿ ನಾವು ರಾಗಿ ಬೆಳೆಯೋದನ್ನು ಕಡಿಮೆ ಮಾಡಿದೀವಿ ಯಥೇಚ್ಛವಾಗಿ. ಈಗ ಬೆಳೀತಿಲ್ಲ, ಸ್ವಲ್ಪ ನಮಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟ ಬೆಳಕನಕ್ಕೆ ಮುಂದಾಗ್ತೀವಿ ಸರ್. ಒಟ್ಟಿನಲ್ಲಿ ವಿವಿಧ ಬೆಳೆಗಳನ್ನ ಬೆಳೆದು ಖರ್ಚಿನ ಜೊತೆಗೆ ಲಾಭ ಕೂಡ ಪಡೆದಿದ್ರ? ಹ್ಞೂ ಸರ್, ಪಡೆದಿವಿ ಸರ್. ಕೃಷಿ ಮಾಡ್ಬೇಕು ಅಂತ ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮಾಡ್ಲಿ ಕೃಷಿ ನಂಬಿಕೆ ಅಂದ್ರೆ ಯಾವತ್ತಿದ್ರು ಅನ್ನ ಇದೆ ಅನ್ನೋದು ನನ್ನ ಭಾವನೆ ಸರ್. ಒಳ್ಳೇದು ನೀಲಪ್ಪ ಅವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ರು, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ಮೆಕ್ಕೆಜೋಳ ಹಾಗೂ ಮೆಣಸಿನಕಾಯಿ ಬೇಸಾಯ ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿ ಗ್ರಾಮದ ನೀಲಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಭದ್ರಾವತಿ ತಾಲೂಕು ಹೊಳೆಗಂಗೂರಿನ ಹರಿಶ್ಚಂದ್ರ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳು. ಸೊಬಗಿನ ಸರಸ್ವತಿ ಬೆನಾಗಿನ ಬೆನವನ ತುಕ್ಕೆ ಕಳಿಂಗನ ದಂಡೇಯ ನಾಯಕ ವೀರಿಯಣ್ಣ ದಂಡೇಯ ನಾಯಕ ವೀರಿಯಣ್ಣ ದಂಡೇಯ ನಾಯಕ ವೀರಿಯಣ್ಣ ಏ ಹರೆ ನಳ್ಳಿಯ ಬರೆ ಮೇಲಿರುವನೆ ಹರೆ ನಳ್ಳಿಯ ಬರೆ ಮೇಲಿರುವನೆ ಹರೆ ನಳ್ಳಿಯ ಬರೆ ಮೇಲಿರುವನೆ ಬಲೆಯ ಮಗನೇ ಬೆನುವಣ್ಣ ಹಳೆ ಬೆನುವಣ್ಣ ಏ ಬಲ ಸಾಲೆಯ ಮಗನೇ ಬೆನುವಣ್ಣ, ಸಾಲೆಯ ಮಗನೇ ಬೆನುವಣ್ಣ, ಏ ಬಾಲೆಯ ಮಗನೇ ಬೆಲುವಣ್ಣ ಬೆಳ್ಳಿದವ, ಬಾಲೆಯ ಮಗನೇ ಬೆಲುವಣ್ಣ ಬೆಳ್ಳಿದವ, ಬಾಲೆಯ ಮಗನೇ ಬೆಲುವಣ್ಣ ಬೆಳ್ಳಿದವ, ಬಾಲೆಯ ಮಗನೇ ಬೆಲುವಣ್ಣ ಬೆಳ್ಳಿದವ, ಮೇಲಾದ ಪದವ ಕಲಿಸಯ್ಯ, ಮೇಲಾದ ಪದವ ಕಲಿಸಯ್ಯ, ಏ ಮೇಲಾದ ಪದವ ಕಲಿಸಯ್ಯ, ಮೇಲಾದ ಪದವ ಕಲಿಸಯ್ಯ, ಏ ಬಣವರಾದ ಬಾಗಿಲಲ್ಲಿರುವನೆ, ಬಣವರಾದ ಬಾಗಿಲಲ್ಲಿರುವನೆ, ಬಣವರಾದ ಬಾಗಿಲಲ್ಲಿರುವನೆ, ಬಣವರಾದ ಬಾಗಿಲಲ್ಲಿರುವನೆ, ಬಾಲೆಯ ಮಗನೇ ಬೆನುವಣ್ಣ, ಬಾಲೆಯ ಮಗನೇ ಬೆನುವಣ್ಣ, ಬಾಲೆಯ ಮಗನೇ ಬೆನುವಣ್ಣ, ಏ ಬಾಲೆಯ ಮಗನೇ ಬೆನುವಣ್ಣ ಬೆಳ್ಳಿದವ, ಬಾಲೆಯ ಮಗನೇ ಬೆನುವಣ್ಣ ಬೆಳ್ಳಿದವ, ಮೇಲಾದ ಪದವ ಕಲಿಸಯ್ಯ, ಮೇಲಾದ ಪದವ ಕಲಿಸಯ್ಯ, ಏ ಎಳ್ಳು ಹೊಲದಲ್ಲಿರುವ ತೊಳ್ಳಟ್ಟ ಬೆನುವಣ್ಣ, ಎಳ್ಳು ಹೊಲದಲ್ಲಿರುವ ತೊಳ್ಳಟ್ಟ ಬೆನುವಣ್ಣ, ಎಳ್ಳಿನ ತುಪ್ಪ ಬಿಳಿ ತುಪ್ಪ, ಏ ಕಂಚಿನ ಮಂಗಳೂರು ನಡುವೆ ಒಂದಾಡಿದ್ದಾರೆ, ಮಂಗಳೂರು ನಡುವೆ ಒಂದಾಡಿದ್ದಾರೆ, ಗಾಡಿಯ ಜಗುಳ ಬಹು ಜಗಳು ರನ್ನ ಕೋರನ್ನ ಕೊಲೆ, ಗಾಡಿಯ ಜಗುಳ ಬಹು ಜಗಳು ರನ್ನ ಕೋರನ್ನ ಕೊಲೆ, ಗಾಡಿಯ ಜಗುಳ ಬಹು ಜಗಳು ರನ್ನ ಕೋರನ್ನ ಕೊಲೆ, ಗಾಡಿಯ ಜಗುಳ ಬಹು ಜಗಳು ರನ್ನ ಕೋರನ್ನ ಕೊಲೆ, ಗಾಡಿಯಲ್ಲೇ ಜಗುಳ ಬಹು ಜಗಳು ಬೋಲಯ್ಯ, ಗಂಗೂರ ಒಲಕೆ ಗೋವುಗಾರೋ ರನ್ನ ಕೋರನ್ನ ಕೊಲೆ, ಗಂಗೂರ ಒಲಕೆ ಗೋವುಗಾರೋ ರನ್ನ ಕೋರನ್ನ ಕೊಲೆ, ಗಂಗೂರ ಒಲಕೆ ಗೋವುಗಾರೋ ರನ್ನ ಕೋರನ್ನ ಕೊಲೆ, ಗಂಗೂರ ಒಲಕೆ ಗೋವುಗಾರೋ ರನ್ನ ಕೋರನ್ನ ಕೊಲೆ, ಗಂಗೂರನೇ ಒಲಕೆ ಗೋವುಗಳು ಬೋಲಯ್ಯ, ಈಟೀಟ ಹುಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ತಿರವಿದರು ರನ್ನ ಕೋರನ್ನ ಕೊಲೆ, ಈಟೀಟ ಹುಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ತಿರವಿದರು ರನ್ನ ಕೋರನ್ನ ಕೊಲೆ, ಈಟೀಟ ಹುಡುಗರು ಚಡ್ಡಿ ಚಲ್ಲಾಟದವರು ದೊಡ್ಡಿಗೆ ದಾನವ ತಿರವಿದರು ರನ್ನ ಕೋರನ್ನ ಕೊಲೆ, ದೊಡ್ಡಿಯಲ್ಲೇ ದಲವ ತಿರುಗಾರು ಗೋಲಯ್ಯ, ಎರಡೇ ಸಾವಿರದ ಗೋವಿನಿಂದೋ ರನ್ನ ಕೋರನ್ನ ಕೊಲೆ, ಎರಡೇ ಸಾವಿರದ ಗೋವಿನಿಂದೋ ರನ್ನ ಕೋರನ್ನ ಕೊಲೆ, ಎರಡೇ ಸಾವಿರದ ಗೋವಿನಿಂದೋ ರನ್ನ ಕೋರನ್ನ ಕೊಲೆ, ಎರಡೇ ಸಾವಿರದ ಗೋವಿನಿಂದೋ ರನ್ನ ಕೋರನ್ನ ಕೊಲೆ, ಎರಡೇ ಸಾವಿರದ ಗೋವಿನಿಂದು ಗೋಲಯ್ಯ, ಒಂದೇ ಸಾವಿರದ ಕರ್ವಿನಿಂದೋ ರನ್ನ ಕೋರನ್ನ ಕೊಲೆ, ಒಂದೇ ಸಾವಿರದ ಕರ್ವಿನಿಂದೋ ರನ್ನ ಕೋರನ್ನ ಕೊಲೆ, ಒಂದೇ ಸಾವಿರದ ಕರ್ವಿನಿಂದೋ ರನ್ನ ಕೋರನ್ನ ಕೊಲೆ, ಒಂದೇ ಸಾವಿರದ ಕರ್ವಿನಿಂದು ಗೋಲಯ್ಯ, ಗೋವಿನ ಸಾಹುಕಾರ ಬರುತ್ತಾನೋ ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬರುತ್ತಾನೋ ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬರುತ್ತಾನೋ ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬರುತ್ತಾನೋ ರನ್ನ ಕೋರನ್ನ ಕೊಲೆ, ಗೋವಿನಲ್ಲೇ ತೊಕರ ಬರ್ತಾನು ಗೋಲಯ್ಯ, ಈ ಬಾಲ ಎಂಟಾಣಿ ಚರಗಣ್ಣು ರನ್ನ ಕೋರನ್ನ ಕೊಲೆ, ಬಾಲ ಎಂಟಾಣಿ ಚರಗಣ್ಣು ರನ್ನ ಕೋರನ್ನ ಕೊಲೆ, ಬಾಲ ಎಂಟಾಣಿ ಚರಗಣ್ಣ ಗೋಲಯ್ಯ, ದುಗ್ಗ ಏ ಮಗೋಯಿ ಗೋವಿನ ಸಾಹುಕಾರ ಬಿಡಿಸಾನು ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬಿಡಿಸಾನು ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬಿಡಿಸಾನೋ ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬಿಡಿಸಾನೋ ರನ್ನ ಕೋರನ್ನ ಕೊಲೆ, ಗೋವಿನ ಸಾಹುಕಾರ ಬಿಡಿಸಾನು ಗೋಲಯ್ಯ, ಒಂಗೆಯ ಮರದ ನೆರಳಿಗೋ ರನ್ನ ಕೋರನ್ನ ಕೊಲೆ, ಒಂಗೆಯ ಮರದ ನೆರಳಿಗೋ ರನ್ನ ಕೋರನ್ನ ಕೊಲೆ, ಒಂಗೆಯ ಮರದ ನೆರಳಿಗೋ ರನ್ನ ಕೋರನ್ನ ಕೊಲೆ, ಒಂಗೆಯ ಮರದ ನೆರಳಿಗೋ ರನ್ನ ಕೋರನ್ನ ಕೊಲೆ, ಒಂಗೆಯ ಮರದ ನೆರಳಿಗ ಗೋಲಯ್ಯ, ಮಾಯಾದ ನಿದ್ರೆ ಮಾಡ್ಯಾನೋ ರನ್ನ ಕೋರನ್ನ ಕೊಲೆ, ಮಾಯಾದ ನಿದ್ರೆ ಮಾಡ್ಯಾನೋ ರನ್ನ ಕೋರನ್ನ ಕೊಲೆ, ಮಾಯಾದ ನಿದ್ರೆ ಮಾಡ್ಯಾನೋ ರನ್ನ ಕೋರನ್ನ ಕೊಲೆ, ಅಂಬು ಕರಿದಾವೇ ಸೈ ಸೈ ಸಂಗತಿ ಮೆರಿದಾವೇ ಅಂಬು ಕರಿದಾವೇ ಸೈ ಸಂಗತಿ ಮೆರಿದಾವೇ ಅಂಬು ಕರಿದಾವೇ ಸೈ ಸೈ ಸಂಗತಿ ಮೆರಿದಾವೇ ಅಂಬು ಕರಿದಾವೇ ಸೈ ಸೈ ಸಂಗತಿ ಮೆರಿದಾವೇ ಅಂಬೆ ನೂರ ಬಾಗಿಲಲ್ಲಿ ಕೋಲೆ ಕೋಲಣ್ಣ ಅಂಬೆ ನೂರ ಬಾಗಿಲಲ್ಲಿ ಕೋಲೆ ಕೋಲಣ್ಣ ಅಂಬೆ ನೂರ ಬಾಗಿಲಲ್ಲಿ ಕೋಲೆ ಕೋಲಣ್ಣ ಅಂಬೆ ನೂರ ಬಾಗಿಲಲ್ಲಿ ಕೋಲೆ ಕೋಲಣ್ಣ ಏ ಮುಗಲಿಂದ ಬರುವಾಗ ಸೈ ಸೈ ಮುಗಲೆಲ್ಲ ಬೋರಾಡೆ ಮುಗಲಿಂದ ಬರುವಾಗ ಸೈ ಸೈ ಮುಗಲೆಲ್ಲ ಬೋರಾಡೆ ಏ ಮುಗಲಿಂದ ಬರುವಾಗ ಸೈ ಸೈ ಮುಗಲೆಲ್ಲ ಬೋರಾಡೆ ಮುಗಲಿಂದ ಬರುವಾಗ ಸೈ ಸೈ ಮುಗಲೆಲ್ಲ ಬೋರಾಡೆ ಏ ಮುಗಲಿಂದ ಚೆಬಿಂದ ನೂರು ಕೋಲೆ ಕೋಲಣ್ಣ ಮುಗಲಿಂದ ಚೆಬಿಂದ ನೂರು ಕೋಲೆ ಕೋಲಣ್ಣ ಏ ಮುಗಲಿಂದ ಚೆಬಿಂದ ನೂರು ಕೋಲೆ ಕೋಲಣ್ಣ ಮುಗಲಿಂದ ಚೆಬಿಂದ ನೂರು ಕೋಲೆ ಕೋಲಣ್ಣ ಮುಗಲಿಂದ ಚೆಲಿ ಬಂದನೋರ ದರಿಗಾಳು ಏ ಮುಗಲಿಂದ ಚೆಲಿ ಬಿಂದನೋರ ದೊರೆಗಾಳು ದಗನಚ ಬಾಯ ಬೀಳುತ್ತಾರೆ ಕೋಲೆ ಕೋಲಣ್ಣ ದಗನಕ್ಕೆ ಬಾಯ ಬೀಳುತ್ತಾರೆ ಕೋಲೆ ಕೋಲಣ್ಣ ದಗನಕ್ಕೆ ಬಾಯ ಬೀಳುತ್ತಾರೆ ಕೋಲೆ ಕೋಲಣ್ಣ ಏ ಅಂಬೆಯ ನೂರ ಬೈಲಗೆ ಚಿನ್ನೋಜಿ ಅಂಬೆಯ ನೂರ ಬೈಲಗೆ ಚಿನ್ನೋಜಿ ಏ ಅಂಬೆಯ ನೂರ ಬೈಲಗೆ ಚಿನ್ನೋಜಿ ಅಂಬೆಯ ನೂರ ಬೈಲಗೆ ಚಿನ್ನೋಜಿ ಏ ಅಂಬೆ ಗುರಂಬೆ ಯಾರಿದಾಳೆ ಕೋಲೆ ಕೋಲಣ್ಣ ಅಂಬೆ ಗುರಂಬೆ ಮಾರಿದಾಳೆ ಕೋಲೆ ಕೋಲಣ್ಣ ಏ ಅಂಬೆ ಗುರಂಬೆ ಯಾರಿದಾಳೆ ಕೋಲೆ ಕೋಲಣ್ಣ ಅಂಬೆ ಗುರಂಬೆ ಯಾರಿದಾಳೆ ಕೋಲೆ ಕೋಲಣ್ಣ ಏ ಆನೆಯ ಮುಂದೆ ಸೈ ಸೈ ಆನೆಯ ಮರಿ ಮುಂದೆ ಆನೆಯ ಮುಂದೆ ಸೈ ಸೈ ಆನೆಯ ಮರಿ ಮುಂದೆ ಆನೆಯ ಮುಂದೆ ಸೈ ಸೈ ಆನೆಯ ಮರಿ ಮುಂದೆ ಆನೆಯ ಮುಂದೆ ಸೈ ಸೈ ಆನೆಯ ಮರಿ ಮುಂದೆ ಏಳು ಚಿನ್ನಾಜಿ ಮಾನ ಮುಂದೆ ಕೋಲೆ ಕೋಲಣ್ಣ ಹಳ್ಳ ಮುಂದೆ ಕೋಲೆ ಕೋಲಣ್ಣ ಏಳು ಚಿನ್ನಾಜಿ ಮಾನ ಮುಂದೆ ಕೋಲೆ ಕೋಲಣ್ಣ ಏಳು ಚಿನ್ನಾಜಿ ಮಾನ ಮುಂದೆ ಕೋಲೆ ಕೋಲಣ್ಣ ಏ ಒಂಟೆಯ ಮುಂದೆ ಸೈ ಸೈ ಒಂಟೆಯ ಮರಿ ಮುಂದೆ ಮುಂದೆ ಒಂಟೆಯ ಮುಂದೆ ಸೈ ಸೈ ಒಂಟೆಯ ಮರಿ ಮುಂದೆ ಒಂಟೆಯ ಮುಂದೆ ಸೈ ಸೈ ಒಂಟೆಯ ಮರಿ ಮುಂದೆ ಏಳು ಚಿನ್ನಾಜಿ ಮಾಗ ಮುಂದೆ ಕೋಲೆ ಕೋಲಣ್ಣ ಏಳು ಚಿನ್ನಾಜಿ ಮಾಗ ಮುಂದೆ ಕೋಲೆ ಕೋಲಣ್ಣ ಏ ಬಿಲ್ಲು ಬಾಣಗಳ ಮರ್ಮಡೆ ಧರ್ಮಜ ಬಿಲ್ಲು ಬಾಣಗಳ ಮರ್ಮಡೆ ಧರ್ಮಜ ಬಿಲ್ಲು ಬಾಣಗಳ ಮರ್ಮಡೆ ಧರ್ಮಜ ಬಿಲ್ಲು ಬಾಣಗಳ ಮರ್ಮಡೆ ಧರ್ಮಜ ತಾನೊಂದೇ ರೂಪ ಮಾಡಿ ಮಾಡಿ ತಂದೈತನ ತಾನೊಂದೇ ರೂಪ ಮಾಡಿ ಮಾಡಿ ತಂದೈತನ ತಾನೊಂದೇ ರೂಪ ಮಾಡಿ ಮಾಡಿ ತಂದೈತನ ಏ ತಾನೊಂದೇ ರೂಪನೇ ಹೇಗೆ ಮರೆ ಮಾಡಿದ ತಾನೊಂದೇ ರೂಪನೇ ಹೇಗೆ ಮರೆ ಮಾಡಿದ ತಾನೊಂದೇ ರೂಪನೇ ಹೇಗೆ ಮರೆ ಮಾಡಿದ ತಾನೊಂದೇ ರೂಪನೇ ಹೇಗೆ ಮರೆ ಮಾಡಿದ ಕನಕದಾರನಾಗಿದಾನೋ ತಾನೇ ತಂದೈತನ ಕನಕದಾರನಾಗಿದಾನೋ ತಾನೇ ತಂದೈತನ ಏ ಕನಕದಾರನಾಗಿದಾನೋ ತಾನೇ ತಂದೈತನ ಕನಕದಾರನಾಗಿದಾನೋ ತಾನೇ ತಂದೈತನ ಏ ಕನಕದಾರನಾಗಿದಾನು ಪಟ್ನ ಸೇರಿದ ಮೇಲೆ ಕನಕದಾರನಾಗಿದಾನು ಪಟ್ನ ಸೇರಿದ ಮೇಲೆ ಕನಕದಾರನಾಗಿದಾನು ಪಟ್ನ ಸೇರಿದ ಮೇಲೆ ಕನಕದಾರನಾಗಿದಾನು ಪಟ್ನ ಸೇರಿದ ಮೇಲೆ ಭೀಮನೊಂದು ರೂಪ ಮಾಡಿ ಮಾಡಿ ತಂದೈತನ ಭೀಮನೊಂದು ರೂಪ ಮಾಡಿ ಮಾಡಿ ತಂದೈತನ ಭೀಮನೊಂದು ರೂಪ ಮಾಡಿ ಮಾಡಿ ತಂದೈತನ ಭೀಮನೊಂದು ರೂಪನೇ ಹೇಗೆ ಮರೆ ಮಾಡಿದ ಭೀಮನೊಂದು ರೂಪನೇ ಹೇಗೆ ಮರೆ ಮಾಡಿದ ಭೀಮನೊಂದು ರೂಪನೇ ಹೇಗೆ ಮರೆ ಮಾಡಿದ ಭೀಮನೊಂದು ರೂಪನೇ ಹೇಗೆ ಮರೆ ಮಾಡಿದ ಬಾಣಸಿಯ ಆಗಿದನು ತಾನೆ ತಂದಿತನ ಆಗಿದನು ತಾನೆ ತಂದಿತನ ಬಾಣಶ್ರೀ ಆಗಿದನು ತಾನೆ ತಂದಿತನ ಬಾಣಶ್ರೀ ಆಗಿದನು ತಾನೆ ತಂದಿತನ ಬಾಣಶ್ರೀ ಆಗಿದನು ಪಟ್ಟಣ ಸೇರಿದಾಮೇಲೆ ಬಾಣಶ್ರೀ ಆಗಿದನು ಪಟ್ಟಣ ಸೇರಿದಾಮೇಲೆ ಅರ್ಜುನ ರೂಪ ಮಾಡೆ ಮಾಡಿ ತಂದಿತನ ಅರ್ಜುನ ರೂಪ ಮಾಡೆ ಮಾಡಿ ತಂದಿತನ ಅರ್ಜುನ ರೂಪ ಮಾಡೆ ಮಾಡಿ ತಂದಿತನ ಅರ್ಜುನ ರೂಪನೆ ಹೇಗೆ ಮರೆ ಮಾಡಿದ ಅರ್ಜುನ ರೂಪನೆ ಹೇಗೆ ಮರೆ ಮಾಡಿದ ಅರ್ಜುನ ರೂಪನೆ ಹೇಗೆ ಮರೆ ಮಾಡಿದ ಅರ್ಜುನ ರೂಪನೆ ಹೇಗೆ ಮರೆ ಮಾಡಿದ ಕುದುರೆಕರನಾಗಿದನು ತಾನೆ ತಂದಿತನ ಗೋವುಕರನಾಗಿದನು ತಾನೆ ತಂದಿತನ ಗೋವುಕರನಾಗಿದನು ತಾನೆ ತಂದಿತನ ಗೋವುಕರನಾಗಿದನು ಪಟ್ಟಣ ಸೇರಿದ ಮೇಲೆ ಗೋವುಕರನಾಗಿದನು ಪಟ್ಟಣ ಸೇರಿದ ಮೇಲೆ ಗೋವುಕರನಾಗಿದನು ಪಟ್ಟಣ ಸೇರಿದ ಮೇಲೆ ಗೋವುಕರನಾಗಿದನು ಪಟ್ಟಣ ಸೇರಿದ ಮೇಲೆ ಮಕ್ಕಳನ್ನು ರೂಪ ಮಾಡೆ ಮಾಡಿ ತಂದಿತನ ಮಕ್ಕಳನ್ನು ರೂಪ ಮಾಡೆ ಮಾಡಿ ತಂದಿತನ ಮಕ್ಕಳನ್ನು ರೂಪ ಮಾಡೆ ಮಾಡಿ ತಂದಿತನ ಮಕ್ಕಳನ್ನು ರೂಪ ಮಾಡೆ ಮಾಡಿ ತಂದಿತನ ಮಕ್ಕಳನ್ನು ರೂಪನೆ ಹೇಗೆ ಮರೆ ಮಾಡಿದ ಕುದುರೆಕರನಾಗಿದನು ತಾನೆ ತಂದಿತನ ಕುದುರೆಕರನಾಗಿದನು ತಾನೆ ತಂದಿತನ ಕುದುರೆಕರನಾಗಿದನು ತಾನೆ ತಂದಿತನ ಕುದುರೆಕರನಾಗಿದನು ತಾನೆ ತಂದಿತನ ಉಡಯ್ಯ ಉಡದ್ದೀತ. ಇದುವರೆಗೆ ಭದ್ರಾವತಿ ತಾಲೂಕು ಹೊಳೆಗಂಗೂರಿನ ಹರಿಶ್ಚಂದ್ರ ನಾಯಕ ಮತ್ತು ತಂಡದವರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆಯನ್ನ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ ಕಲ್ಪವೃಕ್ಷವಾಗಿ ಬೆಳೆಯಲಿ